ಅಂತ ಹೇಳೋದಾಗ್ಲಿ, ಜೊತೆಗೆ ವರಮಾನ ಅಂತ ಹೇಳೋದಾಗ್ಲಿ, ಜೊತೆಗೆ ಸಂಬಳನೂ ಕೂಡ ಇದರಲ್ಲಿ ನಾವು ಕಂಡುಕೊಳ್ಬಹುದು ಅನ್ನೋ ಒಂದು ಇದರಲ್ಲಿ ಇವರು ಕೃಷಿ ಮುಂದುವರಿಸಿಕೊಂಡು ಹೋಗ್ತಾ ಇದಾರೆ. ಹೇಳಿ ಸುರೇಶ್, ಎಷ್ಟು ವರ್ಷದಿಂದ ತಾವು ಇದರಲ್ಲಿ ತೊಡಗಿಸಿಕೊಂಡಿದ್ದೀರಾ? 10 ವರ್ಷ. ನೀವು ಓದ್ಬೇಕಾದ್ರೆ ಅಂದ್ರೆ PUC SSLC ಓದ್ಬೇಕಾದ್ರೂ ಕೂಡ ಜಮೀನ್ ಕಡೆ ಬರ್ತಿದ್ರಿ? ಜಮೀನ್ ಕಡೆ ಬರ್ತಿದ್ರಿ, ಮತ್ತೆ ಅಪ್ಪಾಜಿ ಏನ್ ಹೇಳ್ಕೊಡ್ತಾ ಇದಾರೆ ಅವ್ರ ಏನ್ ಮಾಡ್ತಾ ಇದ್ರು, ಅದ್ರ ಜೊತೆಗೆ ತಾವು ಕೂಡ ಸಹಕಾರ ಮಾಡ್ತಾ ಇದ್ರಿ. ಅದೇ ತರ ಎಲ್ಲ ನೋಡ್ಕೊಂಡು ಇದು ಈಗ ಅಡಿಕೆಯಲ್ಲಿ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅಡಿಕೆ ನೀವು ಬೆಳೆ ತಗೊಂಡಿದ್ದೀರಿ, ಇದು ಯಾವ ತಳಿ? ಸ್ಥಳೀಯ ತಳಿ. ಈ ಮಧ್ಯದಲ್ಲಿ ಏನ್ ಬೆಳೆ ಬೆಳೆದಿದ್ದೀರಾ? ಆ ಅಡಿಕೆ ಬಾಳೆ ಯಾವ್ದು? ಯಾವ ಬಾಳೆ? ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆ. ಇದು ಎಷ್ಟು ವರ್ಷ ತಗೊಂಡಿದ್ರಿ? ಒಂದು 3 ವರ್ಷ. 3 ವರ್ಷ ಅಂದ್ರೆ ಈಗ ಗಿಡ ದೊಡ್ಡದಾದ್ಮೇಲೆ ತೆಗೆದಾಕ್ಬಿಟ್ಟಿದ್ದೀರಾ? ಗಿಡ ದೊಡ್ಡದಾದ್ಮೇಲೆ ತೆಗೆದಾಕ. ಈಗ ಬಾಳೆ ಮತ್ತು ಅಡಿಕೆ ಈ ಒಂದು ಬೆಳೆಗಳಲ್ಲಿ ಈಗ ಗೊಬ್ಬರದೊಂದು ನಿರ್ವಹಣೆಗೆ ಬಂದ್ರೆ ಪ್ರತ್ಯೇಕವಾಗಿ ಒಂದೇ ಗೊಬ್ಬರ ಕೊಡ್ತಿದ್ರೆ ಅಥವಾ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಕೊಡ್ತಿದ್ರಾ? ಒಂದೇ ಗೊಬ್ಬರ ಕೊಡ್ತೀವಿ. ಒಂದೇ ಗೊಬ್ಬರ? ತಿಪ್ಪೆ ಗೊಬ್ಬರ. ತಿಪ್ಪೆ ಗೊಬ್ಬರನೇ? ತಿಪ್ಪೆ ಗೊಬ್ಬರ. ಅಂದ್ರೆ ರಾಸಾಯನಿಕ ಇಲ್ಲ? ರಾಸಾಯನಿಕ ಎಲ್ಲ ಇತ್ತೀಚೆಗೆ ಒಂದು 5 ವರ್ಷದಿಂದ ರಾಸಾಯನಿಕ ಬಳಸ್ತಾ ಇದ್ದಾರೆ. ಯಾಕೆ ರಾಸಾಯನಿಕ ಅಂದ್ರೆ ನೀವು ಸಾವಯವ ಗೊಬ್ಬರ ಹಾಕಿದ್ರೆ ಅದರಿಂದ ಏನು ಸ್ವಲ್ಪ ಕಂಟ್ರೋಲ್ ಆಗಲ್ಲ ಅಂತನೋ ಒಂದು ಮನಸ್ಥಿತಿ ಬಂದಾಗ ಅಥವಾ ಆ ಒಂದು ಪರಿಸ್ಥಿತಿ ಬಂದಾಗ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದೀರಾ? ಈಗೆಲ್ಲ ಮಾಮೂಲಿ ಇಳುವರಿ ಕಮ್ಮಿ ಅಂತೇಳಿ ಮಾಮೂಲಿಯಾಗೆಲ್ಲ ರಾಸಾಯನಿಕ ಗೊಬ್ಬರ ಬಳಸ್ತಾ ಇರೋದು. ಮೊದ್ಲಿನ ತರ ಏನ್ ಗೊಬ್ಬರ ಅದು ಹಾಕಿದ್ರು ಜಲ್ದಿ ತಗೊಳ, ಆ ವರ್ಷದ ಆ ವರ್ಷಕ್ಕೆ ಜಲ್ದಿ ಅದು ತಿಪ್ಪೆ ಗೊಬ್ಬರ ತಗೊಳಲ್ಲ, ಹಂಗಾಗಿ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತೀವಿ. ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ರೆ ಈಗ ವಿಶೇಷವಾಗಿ ನಾವು ಹೇಳುವುದಾದ್ರೆ ಅಡಿಕೆಯಲ್ಲಿ ನಿಮ್ಮ ಒಂದು ಅನುಭವದಲ್ಲಿ ಅಪ್ಪಾಜಿ ಹೇಳ್ಕೊಟ್ಟಿರ್ತಕ್ಕಂತ ವಿಧಾನಗಳನ್ನ ತಾವು ಅಳವಡಿಸ್ತಾ ಇದ್ದೀರಾ ಅಥವಾ ಈಗ ಅತ್ಯಾಧುನಿಕ ವಿಧಾನಗಳು ಬಂದಾವೆ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಇಲ್ಲ ಕೃಷಿ ಸಂಶೋಧನಾ ಮತ್ತೆ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಿಂದ ಆಗಿರ್ಬೋದು ಇಲ್ಲ ನಿಮ್ಮ ಅಕ್ಕಪಕ್ಕದ ಒಂದು ರೈತರ ಅನುಭವದಲ್ಲಿ ಆಗಿರ್ಬೋದು ನೀವು ಯಾವ ರೀತಿಯಿಂದ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೀರಿ? ನಾವು ಮೊದ್ಲೇನು ಬೆಳಿತಿದೀವಿ ಅದೇ ತರನೇ ಎಲ್ಲ ಆಧುನಿಕವಾಗಿ ಏನು ಮೊದಲು ವ್ಯವಸಾಯ ಮಾಡ್ತಾ ಇದ್ವಿ ಅದೇ ತರನೇ ಮಾಡ್ತಾ ಇದ್ವಿ. ಅದೇ ತರ ಮಾಡ್ತಾ ಇದ್ದೀರ. ಈ ಒಂದು ನಿಟ್ಟಿನಲ್ಲಿ ಈಗ ಹೆಚ್ಚಿನ ಒಂದು ಇಳುವರಿ ಪಡಿಬೇಕಾದ್ರೆ ಆಮೇಲೆ ಹೆಚ್ಚಿನ ಒಂದು ಅದರ ಗುಣಮಟ್ಟ ಬರಬೇಕಾದ್ರೆ ಏನು ಕ್ರಮ ಅನುಸರಿಸ್ತಾ ಇದ್ರಿ? ಅಡಿಕೆಯಲ್ಲಿನೇ ತಿಪ್ಪೆ ಗೊಬ್ಬರ ಮಾಮೂಲಿ ಬೆಳಿತಿದ್ವಿ, ಸರಕಾರಿ ಗೊಬ್ಬರ ಅಷ್ಟೇ, ಔಷಧಿ ಸ್ಪ್ರೇ ಅವನು ಸಿಂಪಡಣೆ ಮಾಡಿ. ಜಮೀನಿನ ಉಳುಮೆ ಮಾಡ್ಬೇಕಾದ್ರೆ ಅಥವಾ ಜಮೀನಿನ ನಿರ್ವಹಣೆ ಮಾಡ್ಬೇಕಾದ್ರೆ ಎತ್ತುಗಳ ಇಲ್ಲ ಟ್ರ್ಯಾಕ್ಟರ್? ಮೊದ್ಲು ಮೊದ್ಲೆಲ್ಲ ಎತ್ತು. ಎತ್ತುಗಳು ಈಗ ಇಲ್ಲ? ಎತ್ತುಗಳೆಲ್ಲ 20 ವರ್ಷ ಕೆಳಗಾದ, ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇದೆ. ಈಗ ತೆಗೆದಾಕಿದ್ರ ಆ ಇಳುವರಿ ಇದಕ್ಕೆ ಬರಲ್ಲ, ಎತ್ತಿನ ಬೇಸಾಯದ ಇಳುವರಿಗೆ ಇದಕ್ಕೂ ಬಹಳ ವ್ಯತ್ಯಾಸ. ಈಗ ನೀವು ಯುವಕರಿದ್ರಿ, ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಗಲಿ ಅಥವಾ ಬೇರೆ ಕಡೆ ಕೂಡ ಎಲ್ಲ ನೀವು ಅನುಭವ ತಗೊಂಡಿದ್ದೀರಾ, ಯಾಕೆ ಅಡಿಕೆ ಬೆಳೆಗೆ ಯಾಕೆ ನಮ್ಮ ರೈತರು ಇದಕ್ಕೆ ಮಾರು ಹೋಗ್ತಾ ಇದ್ದಾರೆ? ಅಡಿಕೆ ಬೆಳೆ ಬಿಟ್ರೆ ಯಾವ್ದು ದುಡ್ಡು ಆಗಲ್ಲ, ಅದೇ ಒಂದು ದುಡ್ಡು ಲಾಭದಾಯಕ ಬೆಳೆ ಅಂದ್ರೆ ಅದೇ ಒಂದು ಸುಲಭ. ಸದ್ಯ ಈಗ ಅದೇ ಒಂದು ಬೇರೆ ಯಾವ ಬೆಳೆಯಕ್ ಇಂಟರ್ ಕ್ರಾಪ್ ಯಾವ್ದು ಬೆಳೆಯಕ್ಕಾದ್ರೆ ಯಾವ ಇಲ್ಲಲ್ಲ, ಇದ್ರೆ ಬೆಳಿಬಹುದು. ಯಾವ ಇದಾವೆ ಅದ್ ಬೆಳೆಯಕ್ ಯಾರು ಪುಣ್ಯ ಮಾಡಕ್ ಆಗಲ್ಲ. ಅಂದ್ರೆ ಇದು ಒಂದು ಸ್ವಲ್ಪ ಸುಲಭದ ಬೆಳೆ ಅಂತ ಹೇಳ್ತೀರಾ? ಬೆಳೆ ಅಂದ್ರೆ ಇದೆ ಅಡಿಕೆನೆ. ಅಡಿಕೆನೆ ಮತ್ತೆ ಈಗ ಇದ್ರೆ ಈಗ ಸದ್ಯ ಓಕೆ, ಈಗ ಸದ್ಯ ಏನಂತಂದ್ರೆ ಒಂದು ಸ್ಥಿರವಾದ ಒಂದು ಬೆಲೆ ಇದೆ. ಇದೇ ರೀತಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆ ಜಾಸ್ತಿ ಪ್ರಮಾಣ ಆಗಿ ರೇಟ್ ಕುಸಿಬಾರದು ಅಂತ ಹೇಳ್ತಾ ಇಲ್ಲ, ಕುಸಿಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಆಕಸ್ಮಿಕವಾಗಿ ಒಂದು ರೇಟ್ ಡೌನ್ ಆದಾಗ ಏನಾಗ್ಬೋದು ಅಂತ ಹೇಳ್ತೀರಾ ಪರಿಸ್ಥಿತಿ? ಏನ ಹೇಳಕ್ ಬರಲ್ಲ, ಏನ ಅವತ್ತಿನ ಪರಿಸ್ಥಿತಿ ಏನಾಗುತ್ತ ಆತರ ಯೋಚನೆ ಮಾಡಬೇಕಷ್ಟು, ಬೇರೆ ಯಾವತರ ಬೆಳೆ ಬೆಳಿಬಹುದು ಅಂತ. ಈಗಿರೋ ಪರಿಸ್ಥಿತಿಯಲ್ಲಿ ನಡೆಯುತ್ತೆ, ಈಗ ಆಮೇಲೆ ಏನಾರ ಹೆಚ್ಚು ಕಮ್ಮಿ ಪರಿಸ್ಥಿತಿ ಯಾವ ತರ ಬರುತ್ತೋ ಆತರ ಬೇರೆ ಬೆಳೆ ಬೆಳೆಯೋ. ಅಡಿಕೆ ಬೆಳೆ ಬೇಡ ಅಂತ ಅಲ್ಲ, ಆದ್ರೆ ಅಡಿಕೆ ಬೆಳೆನ ನಾವು ಕಟಾವು ಮಾಡಿ ಭತ್ತ ಬೆಳೆಯಕ್ ಆಗಲ್ಲ. ಆಮೇಲೆ ಈಗ ಸದ್ಯ ಏನು ಅಡಿಕೆ ಹಿಂದೆ ನಮ್ಮ ರೈತರು ಹೋಗ್ತಾ ಇದಾರೆ, ನಾನು ಅದರ ವಿರೋಧಿ ಅಲ್ಲ, ಆದ್ರೂ ಕೂಡ ನಾವು ಭತ್ತನ ಮಾಡಕ್ ಆಗಲ್ಲ. ಇರ್ಲಿ, ಅಡಿಕೆ ಬೆಳೆ ಇರ್ಲಿ, ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆ ಕೂಡ ಬೆಳಿಬೇಕು ಅಂತನ್ನೋದು ನಮ್ಮ ವಿಜ್ಞಾನಿಗಳ ಒಂದು ಸಲಹೆನೂ ಇದೆ. ವಿಶ್ವವಿದ್ಯಾಲಯಗಳು ಇದರ ಬಗ್ಗೆ ಹೀಗೆ ಹೇಳ್ತಾ ಇರೋದು ಈ ತರದ, ಜೊತೆಗೆ ಸರ್ಕಾರದವರು ಕೂಡ ಇದೇ ರೀತಿಯಿಂದ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಒಂದು ಯೋಜನೆಗಳು ಏನು? ಈಗ ಅಪ್ಪಾಜಿ ನಿಮ್ ಕೊಟ್ರು, ಈಗ ನಿಮ್ ಜಮೀನು ನೀನ್ ನೋಡ್ಕೋಪ್ಪ, ಈಗ ನನಗ್ ಮಾಡಕ್ ಆಗಲ್ಲ, ಈಗ ನೀನ್ ನೋಡ್ಕೊಂಡು ಈ ಮುಂದೆಲ್ಲ ನೀನೇ ನೋಡೋಣ ಅಂತ ನಿಮ್ಗೆ ಹೇಳಿದ್ರು. ಈಗ ನಿಮ್ಗೆ ಸೊ ಈಗ ಮುಂದೆ ನೀವು ಯಾವ ಯೋಚನೆ ಹಾಕಿದ್ರಿ, ಏನು ಮಾಡ್ಬೇಕು? ಏನು ಯಾವ ತರ ಬರುತ್ತೆ ಆ ತರ ಮುಂದೆ ಅಡಿಕೆಗೆ ಏನಾರ ಸ್ಥಿರವಾದ ಬೆಲೆ ಸಿಗ್ಲಿಲ್ಲರೆ ಮುಂದೇನಾರ ಮಾಡೋದಕ್ಕೆ ಅದ್ರಾಗ ಏನಾರ ಇಂಟರ್ ಕ್ರಾಪ್ ಬಂದ್ರೆ ಮಾಡಬಹುದು. ಇಲ್ಲ ಸುಮಾರು ಇದಾವೆ, ಈಗ ನೀವು ಇಂಟರ್ ಕ್ರಾಪ್ ತಗೊಳ್ಳೋದಂದ್ರೆ ಆ ತರ ಆ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ್ದಾರ ಬೆಳೆ ಅನುಸರಿಸಿ. ಮೆಣಸಿದೆ, ಮೆಣಸು ಬರಲ್ಲ, ಮೆಣಸು ಬರಲ್ಲ, ಏಲಕ್ಕಿ ಹಾಕ್ಬೋದು, ಏಲಕ್ಕಿ ಹಾಕ್ಬೋದು, ಜಾಯಿಕಾಯಿ ಹಾಕ್ಬೋದು, ಕೊಕ್ಕೋ ಹಾಕ್ಬೋದು, ಕೊಕ್ಕೋಗಿಂದ ಜಾಯಿಕಾಯಿ ಚೆನ್ನಾಗಿ, ಜಾಯಿಕಾಯಿ ಚೆನ್ನಾಗಿ ಬರ್ತದೆ. ಅದ್ರ ಜೊತೆಗೆ ಈಗ ನಾವು ಕಾಫಿ ಹಾಕ್ಬೋದು, ಕಾಫಿ ಕೂಡ ಹೌದು. ಈಗ ನಾವು ಚಿಕ್ಕಮಂಗ್ಳೂರಲ್ಲಿ ಮಾತ್ರ ಕಾಫಿ ಬೆಳೀತಾರೆ, ಆ ಮಲೆನಾಡು ಆ ಒಂದು ಪ್ರದೇಶದಲ್ಲಿ ಮಾತ್ರ ಕಾಫಿ ಬೆಳೀತಾರೆ ಅಂತ ಅಂತಿದ್ವಿ. ಆದ್ರೆ ನಾನು ಶಿವಮೊಗ್ಗದ ಈ ಕಡೆ ಕಲ್ಲಹಳ್ಳಿ ಕಲ್ಲಾಪುರ ಅಂತ ಹೇಳಿದೆ, ಕೆಳಗಿನ ಕುಂಚೇನ ಹಳ್ಳಿ ಅಂತ ಹೇಳಿ, ಅಲ್ಲಿ ಅವರು ಮೊದಲು ಹಾಕಿದ್ದಾರೆ. ಅಲ್ಲಿ ಏನ್ ಗೊತ್ತಾ, ಅವರು ಮೊದಲು ಬೆಳೀತಾ ಇರೋದು ಹತ್ತಿ ಬೆಳೀತಾ ಇದ್ರು, ಸೂರ್ಯಕಾಂತಿ ಬೆಳೀತಾ ಇದ್ರು, ಆಮೇಲೆ ಶೇಂಗಾ ಬೆಳೀತಾ ಇದ್ರು. ಆ ಒಂದು ಪ್ರದೇಶದಲ್ಲಿ ಈಗ ನೋಡಿದ್ರೆ ಕಾಫಿಯಲ್ಲಿ ಅಡಿಕೆ ಮಿಶ್ರ ಬೆಳೆ ಮೊದಲು ಮುಖ್ಯವಾದ ಬೆಳೆ ಏನಂತಂದ್ರೆ ಕಾಫಿ ಹಾಕಿದ್ದಾರೆ. ತುಂಬಾ ಈಗ 4 ವರ್ಷದ ಬೆಳೆ ತಗೊಳ್ತಾ ಇದ್ದಾರೆ. ನಾವು ಹೋಗಿದ್ವಿ, ಸಂದರ್ಶನ ಕೂಡ ಮಾಡಿದ್ವಿ. ಅದು ಹೆಂಗಂತಂದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ, ಆ ಚಿಕ್ಕಮಂಗ್ಳೂರಲ್ಲಿ ಕೂಡ ಆ ತರ ಒಂದು ಬೆಳೆ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಳಸೋದು ತಿಪ್ಪೆ ಗೊಬ್ಬರ ಮಾತ್ರ. ಅದು ನಾವು ಹೇಳದೇನ ಹೇಳಿ, ಈಗ ಮಲೆನಾಡು ಗಿಡ್ಡ ತಳಿ ಇದೆಯಲ್ಲ, 30 ಹಸುಗಳು ಇದಾವೆ ಅವ್ರ ಹತ್ರ. ಆ 30 ಹಸುಗಳಿಂದ ಏನ್ ಬರುತ್ತೋ ಅಷ್ಟು ಮಾತ್ರ ತಿಪ್ಪೆ ಗೊಬ್ಬರ ಇದು ಮಾಡ್ಕೊಂಡಿದ್ದಾರೆ, ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ದಾರೆ, ಸ್ಲರಿ ಹಾಕ್ತಾರೆ ಅದರದ್ದು. ಜೊತೆಗೆ ಈಗ ಜೀವಾಮೃತ, ಬೇರೆ ಬೇರೆ ಏನು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಏನು ಅದಕ್ಕೆ ಪೌಷ್ಟಿಕ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಒಂದು ವ್ಯಾಲ್ಯೂಡಿಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ವಲ್ಪ ಜೀವಾಣುಗಳು ಹಾಕ್ತಾರೆ ನೋಡ್ರಿ, ಟ್ರೈಕೋಡರ್ಮ, ಸುಡೋಮೊನಾಸು, ಡಿಕಾಂಪೋಸರ್ಸ್, ಇದನ್ನೆಲ್ಲ ಹಾಕಿ ಹೆಚ್ಚಿನ ಅದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಜೀವಾಣು ಜಾಸ್ತಿ ಆಗುತ್ತೆ, ಅದರ ಒಂದು ಉತ್ಪಾದಕತೆ ಜಾಸ್ತಿ ಆಗೋದಕ್ಕೋಸ್ಕರ ಇವೆಲ್ಲಾನು ಹಾಕಿ ತುಂಬಾನೇ ಚೆನ್ನಾಗಿ ಬೆಳೀತಾ ಇದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಯ್ತು. ಸೊ ಆ ನಿಟ್ಟಿನಲ್ಲಿ ನಾನು ಕೇಳ್ತಾ ಇದ್ದೇನೆ, ಮುಂದಿನ ಯೋಜನೆ ಏನಂತ ಈ ಒಂದು ಮುಂದೆ ಈ ತರ ಪರಿಸ್ಥಿತಿ ಬಂದ್ರೆ ಇಂಟರ್ ಕ್ರಾಪ್ ಅಲ್ಲಿ ಏನಾರ ಒಂದು ಜಾಕಾಯಿ ಅಂದ್ರೆ ಏಲಕ್ಕಿ ಆತರ ಏನಾರ ಹಾಕ್ಬೋದು, ಕಾಫಿ ಹಾಕ್ಬೋದು ಅಂತ ಹೇಳ್ತೀರಾ? ಈಗ ಸದ್ಯನ ಪರಿಸ್ಥಿತಿ ಇದೇ ತರ ಇದ್ರೆ ಏನ ಅನ್ಸಲ್ಲ. ಮುಂದೇನಾರ ರೇಟ್ ವೇರಿಯೇಷನ್ ಆಗಿ ಏನಾರ ಕಮ್ಮಿ ಆದ್ರೆ ರೋಗ ಜಾಸ್ತಿ ಗಿಡ ಹೋಗ್ತದವಲ್ಲ ಅಲ್ಲಿ. ಈಗ ಒಂದ್ 30 ವರ್ಷದ ತೋಟಗಳೆಲ್ಲ ಬಾಳ ಅಲ್ಲಿ ಗಿಡ ವರ್ಷ ನಿರ್ವಹಣೆ ಒಂದು ನಿರ್ವಹಣೆ ಚೆನ್ನಾಗಿ ಮಾಡಿಲ್ಲ ಅಂತ ಅದಕ್ಕೋಸ್ಕರ ಹೋಗ್ತಾ ಇದೆಯಾ ಅಥವಾ ರೋಗದಿಂದ? ಅಣಬೆ ರೋಗ ಅಂತ ಬರುತ್ತಲ್ಲ ಹೋಗ್ತಾ ಇದೆ, ವರ್ಷ 50 ಸಸಿ ಗಿಡನು ಹೋಗ್ತಿದಾವ. ಅದಕ್ಕೆ ಏನು ನಿರ್ವಹಣಾ ಕ್ರಮ ಇಲ್ವಾ? ಏನ್ ಮಾಡಿದ್ರು ಅದು ಹೋಗಿ ಹೋಗ್ತದೆ. ಕೃಷಿ ವಿಜ್ಞಾನ ಕೇಂದ್ರದವರು ಏನು ಹೇಳಿಲ್ವಾ ಇದ್ರ ಬಗ್ಗೆ? ಅವರು ಮಣ್ಣಿನ ಟೆಸ್ಟ್ ಅದೆಲ್ಲ ಮಾಡಿಸ್ಬೇಕು, ಏನ್ ಮಾಡಿದ್ರೆ ಅದು ಹೋಗೇ ಹೋಗುತ್ತೆ. ಅಲ್ಲೇ ಏಜ್ 35 ವರ್ಷ ತೋಟ ಅಂದ್ರೆ ಹೋಗ್ತದೆ, ಅದು ಹೋಗ್ತಾ ಇದಾವಲ್ಲ. ಒಂದ್ 300 ಗಿಡ ಹೋಗಿದಾವೆ, 2000 ಗಿಡ 300-350 ಗಿಡ ಹೋಗಿದಾವೆ. ಇದ್ರ ಜೊತೆ ಈಗ ಬೇಲಿ ಬೆಳೆಯಾಗಿ ಏನ್ ತೆಂಗು ಏನಾದ್ರೂ ಬೇರೆ ಬೆಳೆ ಹಾಕಿದ್ರೆ? ಏನು ಹಾಕಿಲ್ಲ, ಹಂಗೇನೆ ಓಪನ್. ಆಮೇಲೆ ಈಗ ಈ ಒಂದು ಇದಕ್ಕೆ ಸಿಂಪರಣೆಯ ಒಂದು ವಿಧಾನಕ್ಕೆ ಬಂದ್ರೆ, ನೀವು ಈಗ ಮಳೆಗಾಲದಿಂದ ಆರಂಭದಿಂದ ಜೂನ್ ಇಂದ ಅಕ್ಟೋಬರ್ ವರೆಗೆ ಯಾವ ಯಾವ ಸಿಂಪರಣೆ ತಗೊಳ್ತೀರಿ? ನಾವು ಈ ವರ್ಷ ಹೊಸದಾಗಿ ಇದನ್ನ ಗ್ರೀನ್ ಪ್ಲಾನೆಟ್ ಅಂತ ಹೊಸದಾಗಿ ಈ ವರ್ಷ ಕೆಮಿಕಲ್ ಯೂಸ್ ಮಾಡ್ದಂಗ ಸಾವಯವ ಆರ್ಗ್ಯಾನಿಕ್ ಬಂದಿದೆ, ಆರ್ಗ್ಯಾನಿಕ್ ಸಿಂಪರಣೆ ಮಾಡಿದ್ರು. ಅದನ್ನ ನೈಟ್ರೋಕಿಂಗ್ ಬೂಮ್ ಅವನ್ನ ಫಂಗಸೈಡ್. ಇದು ಯಾರು ನಿಮಗೆ ಹೇಳಿದ್ದು? ಇಲ್ಲಿ ಅವ್ರು ಮಾಡಿದಾರೆ, ಅಂದ್ರೆ ರೈತರು ನೋಡ್ಕೊಂಡು ನೀವು ಮಾಡ್ತಾ ಇದ್ದೀರಾ? ಅವರು ಮಾಡಿದಾರೆ, ಇಲ್ಲಿ ಉಚ್ಚನಾಳೆಗೆ ಒಂದ್ 2-3 ಮಾಡಿದಾರೆ, ಒಂದಿಬ್ರು ಮಾಡಿದಾರೆ ಅಷ್ಟೇ. ಅವ್ರದೇ ಇಲ್ಲಿ ತೋಟ ಇಲ್ಲೇ ಇದೆ, ಅವ್ರ ನೋಡೇ ಮಾಡಿರೋದು, ಅವ್ರ ನೋಡೇ ಮಾಡ್ತಾ ಇದ್ದೀರಾ? ಅಂದ್ರೆ ಈಗ ನಮ್ಮ ಮಾಮೂಲಿ ತಿಪ್ಪೆ ಗೊಬ್ಬರ ಹೊಡಿಯಂತ ಹೊಡಿತಾ ಇದೀವಿ, ಗೊಬ್ಬರ ಕೆಮಿಕಲ್ ಹಾಕೋ ಬದಲು ಅದನ್ನ ಗ್ರೀನ್ ಪ್ಲಾನೆಟ್ ಅದ ಅದನ್ನೇ ಯೂಸ್ ಮಾಡ್ತೀವಿ ಅಷ್ಟೇ. ಇದು ಕಂಪನಿಯಿಂದ ತರಿಸ್ಕೊಂಡಿರೋದು? ಕಂಪನಿಯಿಂದಾನೇ ತರಿಸ್ಕೊಂಡು, ಆರ್ಗ್ಯಾನಿಕ್ ಗ್ರೀನ್ ಪ್ಲಾನೆಟ್ ಅಂತ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್. ಕೆಮಿಕಲ್ಸ್ ಈಗ ಇವನ್ನೆಲ್ಲ ಹಾಕ್ತಿದ್ವಲ್ಲ, ಅವನ್ನ ಯಾವ ಹಾಕಲ್ಲ ಅಷ್ಟೇ. ಈಗ ಬೇರೆ ಇಲ್ಲಿ ಕೆಮಿಕಲ್ಸ್ ತರ್ತಿದ್ವಲ್ಲ ಅವ್ಯಾವ ಹಾಕಲ್ಲ, ಇವನ್ನ ಹಾಕ್ತಾ ಇದೀವಿ ಅಷ್ಟೇ, ಗೊಬ್ಬರ ಅವೆಲ್ಲ ಇದನ್ನೇ ಹಾಕ್ತಾ ಇದೀವಿ. ಅಲ್ಲ, ಈಗ ನಮ್ಮ ರೈತರು ಕೂಡ ಬೇರೆ ಯಾವುದೇ ಬೆಳೆ ನಾವು ಬೆಳಿಬೇಕು ಬನ್ನಿ ನಾವು ಮಾಹಿತಿ ಕೊಡ್ತೀವಿ ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕಾಗ್ಲಿ ಅಥವಾ ಇದಕ್ಕೆ ಹೋಗೋದಿಲ್ಲ. ಅಡಿಕೆ ಬೆಳೆ ನಾವು ಮಾಹಿತಿ ಕೊಡುತ್ತೆ ಅಂತಂದ್ರೆ ನೀವು ಹೇಳದೆ ಇದ್ರು ಒಂದು 50 ಜನ ಸೇರ್ತಾರೆ, ಈ ಒಂದು ಪರಿಸ್ಥಿತಿ ಇದೆ. ಇರ್ಲಿ, ನಾವು ಇದ್ರ ಬಗ್ಗೆ ಏನು ತಾತ್ಸಾರ್ಯ ಇಲ್ಲ, ಬೆಳಿಲಿ, ರೈತರ ಜೀವನ ಸಮೃದ್ಧಿ ಆಗ್ಲಿ, ಇದು ಒಳ್ಳೆ ಉದ್ದೇಶ. ಇದರ ಜೊತೆ ಈಗ ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ತಾವು ರಾಸಾಯನಿಕನೋ ಇಲ್ಲ ಮಾನವ ಒಂದು ಇದರಿಂದ ಕಳೆ ತೆಗೆಸ್ತಾ ಇದ್ದೀರಾ? ರೌಂಡ್ ಅಪ್ ಹೊಡಿತಾ ಇದೀವಿ. ಇದರಿಂದ ಭೂಮಿ ಹಾಳಾಗ್ತದೆ ಅಂತ ಹೇಳ್ತಾರಲ್ಲ? ಹಾಳಾಗುತ್ತೆ, ಮತ್ತೆ ಈಗ ಅದು ಕಂಟ್ರೋಲ್ ಮಾಡಕ್ ಕೂಲರ್ ಎಲ್ಲ ಸಿಗಲ್ಲ ಅಷ್ಟೊಳಕ್ಕೆಲ್ಲ, ಎಲ್ಲಿ ಯಾರು ಸಿಗ್ತಾರೆ? ಸಿಗಲ್ಲ. ಹಂಗಾಗಿ ಹೊಲ ಹೊಡಿತೀವಿ ಅಷ್ಟೇ, ಹೊಲ ಹೊಡಿತೀವಿ ಇಲ್ಲ ರೌಂಡ್ ಆಫ್ ಹೊಡಿತೀವಿ ಅಷ್ಟೇ. ಕಳೆನಾಶಕ ಇಲ್ಲ ಹೊಲ ಹೊಡಿತೀವಿ. ಈ ಟೈಮ್ನಾಗೆಲ್ಲ ಮತ್ತೆ ಹೊಲ ಹೊಡಿಯಕ್ ಬರಲ್ಲ, ಟೆಂಪರೇಚರ್ ಜಾಸ್ತಿ ಆಗಿ ಅಳ್ಳುದಂತೇಳಿ ಕಳೆನಾಶಕ ಹೊಡಿತೀವಿ. ಹೋದ ವರ್ಷ ತಾವು ಕಂಡುಕೊಂಡಿರೋ ಹಾಗೆ ಈ ಒಂದು ಮಳೆ ಜಾಸ್ತಿ ಪ್ರಮಾಣ ಇತ್ತು, ಅಡಿಕೆಗಿಂತನೂ ಜಾಸ್ತಿ ಪ್ರಮಾಣ ಆಗಿದೆ ಎಲ್ಲ ಕಡೆನೂ ಆಗಿದೆ, ಈ ಒಂದು ಜಿಲ್ಲೆಯಲ್ಲೂ ಅಲ್ಲ ಬೇರೆ ಜಿಲ್ಲೆಯಲ್ಲೂ ಕೂಡ ಆಗಿದೆ. ಕೊಳೆ ರೋಗದ ಒಂದು ಪರಿಸ್ಥಿತಿ ಯಾವ ರೀತಿಯಿಂದ ಇತ್ತು? ಕೊಳೆ ರೋಗ ಅಷ್ಟು ಏನು ಅನ್ಸಿಲ್ಲ ನಮ್ಮ ತೋಟದಲ್ಲಿ, ಏನು ಅಷ್ಟು ಆಗಿಲ್ಲ. ಅಚ್ಚ ಈಗ ಇಲ್ಲಿಗೆ ಮೂರು ವರ್ಷ ಕೆಳಗೆ ಒಂದ್ ಸ್ವಲ್ಪ ಹಂಗೆ ಆಗಿತ್ತು ಕೊಳೆ ರೋಗ, ಏನಿಲ್ಲ ಆ ತರ ಏನಾಗಿಲ್ಲ. ಕೊಳೆ ರೋಗ ಟೈಪ್ ಏನ್ ಆ ತರ ಏನಾಗಿಲ್ಲ. ಇದ್ರ ಜೊತೆಗೆ ಈಗ ಹಿಡಿಮುಂಡಿಗೆ ರೋಗ ಅಂತ ಹೇಳ್ತಾರೆ, ಎಲೆ ಹಳದಿ ಎಲೆ ಚುಕ್ಕೆ ರೋಗ ಅಂತ ಹೇಳ್ತಾರೆ, ಈ ಸರಿ ಹಂಗೆ ಬ್ಲೈಟ್ಸ್ ಟೈಪ್ ಆಗ್ಬಿಟ್ಟಿದೆ, ವೈಟ್ ಬ್ಲೈಟ್ಸ್. ಅದಕ್ಕೆ ಏನು ನಿರ್ವಹಣಾ ಕ್ರಮವಾಗಿ ತೋಟಗಾರಿಕೆ ಇಲಾಖೆಯಿಂದ ಆಗ್ಲಿ ಮತ್ತೆ ಕೃಷಿ ಇಲಾಖೆಯಿಂದ ಆಗ್ಲಿ ಇನ್ನು ಇದು ಮಾಡಿಲ್ಲ. ಅವು ಒಂದ್ಸರಿ ಔಷಧಿ ಸಿಂಪಡಣೆ ಮಾಡಿದ್ವಿ, ಈಗ ಮತ್ತೆ ಇನ್ನೊಂದ್ಸರಿ ಸಿಂಪಡಣೆ ಮಾಡಬೇಕು. ಈಗ ತರಬೇತಿ ಏನಾದ್ರೂ ಕೊಡಿಸಿದಾರಾ ತಮ್ಗೆ? ಎಲ್ಲ ಹೋಗಿಲ್ಲ. ಇದ್ರ ಬಗ್ಗೆ ಏನಾದ್ರೂ ಅರಿವು ಮೂಡಿಸಕಂತ ಒಂದು ಕಾರ್ಯಕ್ರಮ ಮಾಡಿದಾರ ರೈತರನ್ನ ಸೇರಿಸಿ? ಇಲ್ಲ ಆತರ ಏನು ಮಾಡಿಲ್ಲ, ಮಾಡಿರ್ತಾರೆ ಗೊತ್ತಿರಲ್ಲ, ನಾವು ಹೋಗಿರಲ್ಲ ಅಷ್ಟೇ. ಓಕೆ, ಈಗ ತಮ್ಗೆ ಏನ್ ಅನಿಸ್ತಾ ಇದೆ, ನಾನು ಇನ್ನು ಮುಂದೆ ವಿದ್ಯಾಭ್ಯಾಸ ಮಾಡ್ಬೇಕಿತ್ತು ಅನಿಸ್ತಾ ಇದೆ, ಅಥವಾ ಸಾಕು ಏನು ಕೃಷಿ ಇದೆ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನಿಸ್ತಾ ಇದೆ? ಕೃಷಿನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಜಾತಿಗೆ ಅವರು ಕೇಣಿ ಮಾಡ್ತಾರೆ, 150 ಎಕರೆ ಕೇಣಿ ಮಾಡಿ ಅದೊಂದು ದೊಡ್ಡ ಉದ್ಯಮ ಮಾಡ್ಕೊಂಡಿದ್ದಾರೆ. ಅವ್ರ ವ್ಯವಸಾಯದ ಜೊತೆಗೆ ಉದ್ಯಮನು ಮಾಡ್ತಾ ಇದಾರೆ. ಹೇಳಿ ಇದ್ರ ಬಗ್ಗೆ ಈಗ ಯಾವ ರೀತಿಯಿಂದ ತಾವು ಮಾಡ್ತಾ ಇದ್ದೀರಾ? ಕೇಣಿ ಅಂದ್ರೆ ಇದೇ ನಮ್ದ್ರ ಜೊತೆಗೆ ಸ್ವಲ್ಪ ಅಡಿಷನಲ್ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಅಂತಾನ? ವರ್ಷಕ್ಕೆ ಒಂದು ವರ್ಷದ ಸೀಸನ್, ಸೀಸನ್ ಮಾತ್ರ ಅಷ್ಟೇ ಅಷ್ಟೇ. ಒಂದು 6 ತಿಂಗಳು 4 ತಿಂಗಳು ಇರ್ತದೆ. 4 ತಿಂಗಳು ಏನದು ಕರಾರು ಮಾಡ್ಕೊಳ್ಳೋದು ಅಥವಾ ಏನದು ವ್ಯವಸ್ಥೆ ಇದೆ? ಏನಿಲ್ಲ ಕರಾರು ಅಂತೇನಿಲ್ಲ, ಹಂಗೆ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ನಿಮ್ಮ ಮಾತಿನ ಬರವಣಿಗೆ ಮೇಲೆ ಅಷ್ಟೇ, ಮಾತಿನ ಮೇಲೆ. ಏನ್ ಮಾತಾಡಿರ್ತೀವಿ ಆತರ ಒಂದು ಬುಕ್ ಆಗಿ ಒಂದು ರೈಟಿಂಗ್ ಬರ್ತಿರುತ್ತೆ ಅಷ್ಟೇ. ಈಗ ಇದರಿಂದನೇ ನೀವು ಏನ್ ಹೇಳಕ್ ಇಷ್ಟ ಪಡ್ತಿದ್ದೀರಾ? ಈಗ ಯಾಕಂದ್ರೆ ಯುವಕರು ಈಗ ತಾವು ಅಲ್ಲಿ ತನಕ ITI ಮುಗಿಸಿ ಕೂಡ ಈ ಒಂದು ಹಳ್ಳಿಯ ವಾತಾವರಣ ಅಂತ ಹೇಳ್ಬಹುದು, ಜೊತೆಗೆ ಕೃಷಿಯ ವಾತಾವರಣದಲ್ಲಿ ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ. ನಿಮ್ಮ ಹಾಗೇನೆ ಕೆಲವೊಬ್ರು ಯುವಕರು ಇದ್ದಾರೆ, ಡಿಗ್ರಿ ಮುಗಿಸಾದ್ಮೇಲೆ ಮಾಸ್ಟರ್ ಡಿಗ್ರಿ ಕೂಡ ಆದ್ಮೇಲೆ ಮನೆಯಿಂದನೂ ಪ್ರೋತ್ಸಾಹ ಇದೆ, ಅಪ್ಪ ಹೋಗ್ ನೀನು ಇಲ್ಲಿ ನಾವು ಕಷ್ಟ ಅನುಭವಿಸಿದ ಸಾಕು, ಈ ಹಳ್ಳಿಯಲ್ಲಿ ಪೇಟೆಗೆ ಹೋದ್ರೆ ಸಾಕು ಅಂತ ಅನ್ನೋ ಒಂದು ಮನೋಭಾವ ಇದೆ. ಸೊ ಅಂತದ್ರಲ್ಲಿ ಏನ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಯುವ ರೈತರಿಗೆ? ನಾವು ಇದ್ರಾಗೆ ಅವಲಂಬಿತವಾಗಿರೋದ್ರಿಂದ ಇದ್ರ ಮಾಡ್ತಾ ಇದೀವಿ, ಹಂಗಾಗಿ ಏನ್ ಅನ್ಸಿಲ್ಲ ನಮಗೆ. ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ? ಅಡಿಕೆ ಬೆಳೆ ಬೆಳೆಯೋದ್ರಿಂದ ಯಾವ್ದು ತೊಂದ್ರೆ ಆಗಿಲ್ಲ ಅಷ್ಟೇ, ಆರ್ಥಿಕವಾಗಿ. ಅದೇ ಈ ಬೇರೆ ಬೆಳೆ ಯಾವ್ದೇ ಬೆಳೆದ್ರು ಮಾಡಕ್ ಆಗಲ್ಲ, ಯಾವ್ದಕ್ಕೂ ಇದು ಆಗಲ್ಲ. ಅಡಿಕೆ ಬೆಳೆ ಇರೋದ್ರಿಂದ ಏನೋ ಅನ್ಸೋದಿಲ್ಲ, ಮಾಡಬಹುದು ಅನ್ಸುತ್ತೆ ಅಷ್ಟೇ. ಈಗ ಅಡಿಕೆಯಲ್ಲಿ ಸಾವಯವ ಮತ್ತು ರಾಸಾಯನಿಕ ಕ್ರಮಗಳ ಒಂದು ವಿಧಾನದಿಂದ ಪ್ರತ್ಯೇಕವಾಗಿ ಬೆಳೆ ರೈತರು ಇದಾರ? ಸಂಪೂರ್ಣ ಸಾವಯವನೇ ಆತರದ್ದು? ಆತರ ಯಾರು ಸಿಗೋದು, ಅಪರೂಪ ಅಪರೂಪಕ್ಕೆ ಒಬ್ರು ಸಿಗ್ಬೋದು ಅಷ್ಟೇ. ಆಗದು ಕಷ್ಟನೇ, ರಾಸಾಯನಿಕ ದುಷ್ಪರಿಣಾಮ ಆಗ್ತಾ ಇದೆ ಸಾವಯವಕ್ಕೆ ಬರ್ತಾರೆ ಸಾವಯವ. ಯಾಕಂತಂದ್ರೆ ಈವನ್ ಅದು ಆಹಾರ ಪದಾರ್ಥ ಇಲ್ಲದೆ ಇದ್ರು ಕೂಡ ಜಾಸ್ತಿ ಜನ ಉಪಯೋಗಿಸೋದು ಒಂದು ಒಳ್ಳೆ ಸಭೆ ಸಮಾರಂಭಗಳಲ್ಲಿ. ಭೂಮಿ ಕೆಡ್ತೈತಿ, ತಲೆಮಾರಿ ಭೂಮಿ ಸಿಗೋದಿಲ್ಲ ರಾಸಾಯನಿಕ ಉಪಯೋಗಿಸೋದು. ಏನ್ ನಾವು ರಾಸಾಯನಿಕ ಬೆಳೆಸಿದ್ರೆ ಬೆಳೆಯಕ್ ಆಗಲ್ಲ ಈಗ, ಆ ತರ ಪರಿಸ್ಥಿತಿ ಐತಿ. ಹಂಗಾಗಿ ಈಗ ಬೆಳೆಯಲೇಬೇಕು ಅಂದ್ರೆ ಮತ್ತೆ ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು. ಈಗ ಆ ಪರಿಸ್ಥಿತಿ ಐತಿ, ಈ ತಿಪ್ಪೆ ಗೊಬ್ಬರ ಎಲ್ಲ ಸಿಗ್ತಿಲ್ಲ, ಸ್ವಂತಕ್ಕೆ ತಂದು ಆಗಳ ಕಟ್ಟಿ ಮಾಡಕ್ ಆಗಲ್ಲ, ಲೇಬರ್ ಪ್ರಾಬ್ಲಮ್. ಈಗ ಹಂಗಾಗಿ ತಿಪ್ಪೆ ಗೊಬ್ಬರ ತಗೊಂಡು ಅದು ಎಷ್ಟಾಗುತ್ತೆ ಆ ಪ್ರಮಾಣ ಆಗಲ್ಲ, ಅದು ಎಲ್ಲ ಅಷ್ಟಕ್ಕೂ ಕವರ್ ಮಾಡಕ್ ಆಗಲ್ಲ. ಅದ್ರ ಜೊತೆ ಮತ್ತೆ ರಾಸಾಯನಿಕ ಬಳಸಲೇಬೇಕು, ಹಂಗಾಗಿ ಬಳಸ್ತಲೇ ಬೆಳೆಯಕ್ ಆಗಲ್ಲ. ಈಗ ನಿಮ್ ಜೊತೆಗೆ ಏನು ರೈತರಿದ್ದಾರೆ, ನೀವು ಬಿಡುವಿನ ಸಮಯದಲ್ಲಿ ಹೇಗೆ ಕಳಿತೀರಾ? ಆಯ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಡ್ತೀರಾ ನೀವು ಜಮೀನಿಗೆ, ವಾಪಸ್ ಬರೋದು ಎಷ್ಟು ಗಂಟೆಗೆ, ಆಮೇಲೆ ನೀವು ಬಿಡು ಸಿಕ್ಕಾಗ ಯಾವ ರೀತಿಯಿಂದ ನಿಮ್ಮ ಸಮಯ ಕಳಿತೀರಿ? ಹಂಗ ಆತರ ಏನಿಲ್ಲ, ಯಾವಾಗ ಟೈಮ್ ಇರುತ್ತೆ ಅವಾಗ ಹೋಗ್ತಿವಿ, ಕರೆಂಟ್ ಬಿದ್ದಾಗ ಹೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ಇಲ್ಲ, ಇಂತಿಷ್ಟು ದಿನದ ಇಷ್ಟು ಗಂಟೆ ಅಂತಾನೆ ಮಾತ್ರ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ, ಆತರ ಇದೆಯಾ? ಡೈಲಿ ಒಂದ್ 3 ಗಂಟೆ ಕರೆಂಟ್ ಬೆಳಿಗ್ಗೆ ಇರುತ್ತೆ. ಸ್ಟಾರ್ಟ್ ಟೈಮ್ನಾಗ ಹೋಗ ಬರ್ತೀವಿ ಅಷ್ಟೇ, ಟೈಮ್ ಯಾವಾಗ ಇರುತ್ತೆ ಏನಾರ ಕೆಲ್ಸ ಇದ್ರೆ ಅಷ್ಟೇ ಅಲ್ಲಿ ಇರ್ತೀವಿ ಅಷ್ಟೇ. ಕರೆಂಟ್ ತೆಗಿತಾರೆ. ಎಷ್ಟು ಗಂಟೆವರೆಗೆ ಮತ್ತೆ ಅದು? ಅಷ್ಟೇ, ಆಗ್ಲು 3 ಗಂಟೆ ಆಯ್ತು, ರಾತ್ರಿ 2 ಗಂಟೆ. ಅಂದ್ರೆ ನೀವು ಏನಿದ್ರು ಆ 3 ಗಂಟೆ ಒಳಗಾಗಿ ನೀವು ಮತ್ತೆ ಕರೆಂಟ್ ಇದ್ದಾಗ ಹೋಗ್ತೀವಿ ಅಷ್ಟೇ. ಅದು ಬಿಟ್ರೆ ಏನಾರ ಕೆಲ್ಸ ಇದ್ರೆ ಡೈಲಿ ಅಲ್ಲೇ ಇರ್ತೀವಿ, ಕೆಲ್ಸ ಇಲ್ಲ ಅಂದ್ರೆ ಮನೆಗೆ ಬರ್ತೀವಿ. ಈಗ ಬಿಡುವು ಸಮಯದಲ್ಲಿ ನಿಮ್ಮ ಅಕ್ಕಪಕ್ಕದ ನೆರೆ ಹೊರೆಯವರ ಮತ್ತೆ ನಿಮ್ಮ ಒಂದು ಮಿತ್ರ ಒಂದು ವೃಂದದವರ ಒಂದು ಜೊತೆಗೆ ಸೇರಿ ಯಾವ ವಿಷಯನ ಚರ್ಚೆ ಮಾಡ್ತೀರಿ ಟೈಮ್ ಇದ್ದಾಗ? ಇಲ್ಲ, ಹಂಗ ಆತರ ಏನು ಎಲ್ಲೂ ಆ ಬಗ್ಗೆ ಏನ್ ಚರ್ಚೆ ಮಾಡಕ್. ಮನೆ ಆಯ್ತು, ಜಮೀನ್ ಆಯ್ತು, ಕೆಲ್ಸ ಆಯ್ತು, ಮುಗೀತು, ಬೇರೆ ಯಾವ ಒಂದು ವಿಚಾರಕ್ಕೆ ಹೋಗೋದೇ ಇಲ್ಲ. ಈಗ ಹೆಚ್ಚಿನ ಮಾಹಿತಿ ಏನಂತಂದ್ರೆ ನಾವು ಮೊಬೈಲ್ ಇಂದ ತಗೊಳ್ಕೊಳ್ತೀವಿ, ನಿಮ್ಗೆ ಏನ್ ಬೇಕಾದ್ರೂ ಮೊಬೈಲ್ ಅಲ್ಲಿ ಸಿಗುತ್ತೆ ಅಲ್ವಾ? ಮಾರ್ಕೆಟ್ ರೇಟು ಸಿಗುತ್ತೆ, ಹವಾಮಾನ ವರದಿನೂ ಬರುತ್ತೆ. ನೀವು ಒಂದು ವೇಳೆ ಅದನ್ನ ಮೊಬೈಲ್ ನಂಬರ್ನ ರಿಜಿಸ್ಟ್ರೇಷನ್ ಆದ್ರೆ ನಿಮ್ಮ ಬೆಳಿಗ್ಗೆ ತಕ್ಷಣನೇ ಬಂದ್ಬಿಡ್ತದೆ ಪ್ರತಿ ದಿವಸ. ಆತರ ನಿಮ್ಗೆ ಮೆಸೇಜ್ ಬರುತ್ತ ಹವಾಮಾನ ವರದಿ ಕುರಿತು? ಆಮೇಲೆ ಮಾರುಕಟ್ಟೆ ವ್ಯವಸ್ಥೆ ಅಂದ್ರೆ ಅಡಿಕೆ ಈಗ ಶಿವಮೊಗ್ಗದಲ್ಲಿ ಎಷ್ಟಿದೆ, ತೀರ್ಥಹಳ್ಳಿಯಲ್ಲಿ ಎಷ್ಟಿದೆ, ಸಾಗರ್ ಬರ್ತದೆ. ಇದ್ರ ಜೊತೆಗೆ ಈಗ ನಮ್ಮ ಪೇಪರ್ ಗಳ ಮುಖಾಂತರ ಅಂದ್ರೆ ದಿನಪತ್ರಿಕೆಗಳ ಮುಖಾಂತರ ಕೂಡ ತಾವು ತಿಳ್ಕೊಳ್ತೀರಾ? ಅದ್ರ ಮುಖಾಂತರ ಕೂಡ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ, ಹೆಚ್ಚಿನ ಒಂದು ನೀವು ಈ ಕೃಷಿಗೆ ಸಂಬಂಧಪಟ್ಟಿದ್ದ ಹಾಗೆ ಮಾಹಿತಿ ಪಡೆಯುವುದಾದ್ರೆ ಯಾವ ಒಂದು ಮಾಧ್ಯಮ ನೀವು ನಂಬ್ಕೊಂಡಿದ್ದೀರಿ? ಅಂದ್ರೆ ಈಗ ದೂರದರ್ಶನದಲ್ಲಿ ಚಂದನ ಅಂತ ಹೇಳಿ ಬರುತ್ತೆ, ಬೇರೆ ಪ್ರೈವೇಟ್ ಚಾನಲ್ ಅವರವ್ರದೇ ಆದಂತ ಒಂದು ಚಾನೆಲ್ ಗಳಿದಾವೆ, ನೀವು ಯಾವ್ದು ಇದು ಮಾಡ್ತೀರಾ? ಚಂದನ ನೋಡ್ತೀನಿ. ಚಂದನದಲ್ಲಿ ಅದರಲ್ಲಿ ಬರ್ತಕ್ಕಂತ ಕೃಷಿ ಕಾರ್ಯಕ್ರಮ ಈ ಮೊದ್ಲೆಲ್ಲ ನೋಡ್ತಿದ್ವಿ, ಇತ್ತೀಚಿಗೆ ನೋಡಿಲ್ಲ. ಅಷ್ಟೇ, ನೋಡಿಲ್ಲ. ಮೊದ್ಲೆಲ್ಲ ಬಹಳ ನೋಡ್ತಿದ್ವಿ, ಬೆಳಿಗ್ಗೆ ಎದ್ದು 7 ಗಂಟೆಗೆ ಬರೋದಲ್ಲ, ಆರು ಗಂಟೆಗೆ ಬರ್ತೀವಿ. ಈಗ ನೋಡಲ್ಲ ಅಷ್ಟೇ, ಈಗ ಬಹಳ ದಿವಸ. ಮೊದ್ಲೆಲ್ಲ ಅದನ್ನ ನೋಡಕ್ಕಾಗಿ ನೋಡ್ತಾ ಇದ್ವಿ ಕೃಷಿ ಬಗ್ಗೆ. ಕೃಷಿ ಬಗ್ಗೆ ಎಲ್ಲ ಒಳ್ಳೆ ಒಳ್ಳೆ ಒಳ್ಳೆ ಒಳ್ಳೆ ವಿಜ್ಞಾನಿಗಳು ಬೇರೆ ಬೇರೆ ನಮ್ಮ ರಾಜ್ಯದ ಒಂದು ಯಾವುದೇ ಮೂಲೆಯ ಮೂಡಿಗೆರೆ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಚಿಕ್ಕಮಂಗಳೂರು ಆಗಿರ್ಬೋದು, ಎಲ್ಲ ಯಾವುದೇ ಒಂದು ಸ್ಥಳದಿಂದ ಪ್ರಗತಿಪರ ರೈತರು ಆಗಿರ್ಬೋದು, ಜೊತೆಗೆ ವಿಜ್ಞಾನಿಗಳು ಕೂಡ ಅದ್ರ ಬಗ್ಗೆ ಸಲಹೆ ಕೊಡ್ತಿದ್ರು, ಮಾಹಿತಿ ಕೊಡ್ತಾ ಇದ್ರು, ಇದು ಹಿಂಗೆ ಮಾಡಬೇಕು ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ ಅದು ಒಂದು ಪರಿಪಾಠ ಕಡಿಮೆ ಆಗಿದೆ, ಜೊತೆಗೆ ಈಗ ಮೊಬೈಲ್ ಅಲ್ಲೇ ಎಲ್ಲನೂ ಸಿಗೋದಕ್ಕೋಸ್ಕರ ಈಗ ಹೆಚ್ಚಿನ ಒಂದು ರೈತರು ಆ ಒಂದು ಮಾಧ್ಯಮಗಳ ಮೇಲೆ ಅವಲಂಬಿತ ಇಲ್ಲ. ರೇಡಿಯೋ ಒಂದು ಕಾರ್ಯಕ್ರಮಗಳಿಗೆ ಬಂದ್ರೆ ತಾವು ಭದ್ರಾವತಿ ಆಗಿರ್ಲಿ ಬೇರೆ ರೇಡಿಯೋ ಕೇಂದ್ರಗಳನ್ನ ಕೇಳ್ತೀರಾ? ಇಲ್ಲ, ಇಲ್ಲ, ಅಭ್ಯಾಸ ಇಲ್ಲ. ರೇಡಿಯೋ ಅಂತಂದ್ರೆ ಸರ್ ಏನು ಗೊತ್ತಾ, ಈಗ ರೇಡಿಯೋ ಸೆಟ್ ಇಲ್ಲದೆ ಇರಬಹುದು ಆದ್ರೆ ಮೊಬೈಲ್ ಅಲ್ಲೇ ಬರುತ್ತೆ ಅಲ್ವಾ? ಬಟ್ ಏನಂತಂದ್ರೆ ಪ್ರಮಾಣ ಕಡಿಮೆ ಆಗಿದೆ. ಹಳೆಬ್ರು ಇಟ್ಕೊಂಡಿದ್ದಾರೆ, ಸುಮಾರು 40-50 ವರ್ಷದಿಂದ ಕೇಳೋರು ಇಟ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಇದು ಮೊಬೈಲ್ ಅಲ್ಲೇ ಈಗ ಸಿಗುತ್ತೆ, ನೀವು ಬೇಡ ಅಂದ್ರೂ ಬರುತ್ತೆ, ನೀವು FM ಅದ್ರ ಜೊತೆಗೇನೆ ಬಂದ್ಬಿಡ್ತದೆ. ಸೊ ಈ ನಿಟ್ಟಿನಲ್ಲಿ ಈಗ ನಾನು ಕೊನೆಯದಾಗಿ ಪ್ರಶ್ನೆ ಕೇಳೋದಾದ್ರೆ, ನಮ್ಮ ಯುವಕರಿಗೆ ಯುವ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೃಷಿ ಜೀವನ ಒಳ್ಳೇದಂತ ಹೇಳ್ತೀರಾ ಅವರಿಗೆ, ಇಲ್ಲ ಇದರಲ್ಲಿ ನೆಮ್ಮದಿ ಇದೆ ಅಂತ ಹೇಳ್ತೀರಾ, ಹೇಗೆ ಅಂತ? ಮಾಡಿದ್ರೆ ನೆಮ್ಮದಿ ಇದೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ. ತುಂಬಾ ಧನ್ಯವಾದ ಸುರೇಶ್ ಅವರೇ, ಇದುವರೆಗೆ ತಾವು ತಮ್ಮ ಅಡಿಕೆ ಕೃಷಿಯ ಒಂದು ಅನುಭವಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದೀರಿ. ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಅವರೇ ಬಂದ್ ತಗೊಂಡು ಹೋಗ್ತಾರೆ, ಇಲ್ಲ ನೀವೇ ಮಾರ್ಕೆಟಿಗೆ ಹಾಕ್ತೀರಾ? ಇಲ್ಲಿಗೆ ಬರ್ತಾರೆ. ಅಂದ್ರೆ ಮಧ್ಯವರ್ತಿಗಳು ಬರ್ತಾರೆ? ಮಧ್ಯವರ್ತಿ. ನೀವೇ ಡೈರೆಕ್ಟ್ ಆಗಿ ತಗೊಂಡು ಹೋಗಿದ್ರೆ? ಇಲ್ಲ, ಒಯ್ಯಲ್ಲ, ಎಲ್ಲ ವ್ಯವಸ್ಥೆ ಅವರೇ ಇಲ್ಲಿಗೆ ಬರ್ತಾರಲ್ಲ. ಈಗೆಲ್ಲಾನು ಹಾಗೆ ವ್ಯವಸ್ಥೆ ಇನ್ನೂ ಇದೆ? ಇದೆ, ಇದೆ. ಅಡಿಕೆ ಅವರೇ ಬರ್ತಾರೆ. ಅವರೇ ಬರ್ತಾರೆ. ಮೊದ್ಲೆಲ್ಲ ದಾವಣಗೆರೆ ಹೋಗ್ಬೇಕಿತ್ತು, ಇಲ್ಲಿ ಭೀಮಸಂದ್ರ ಹೋಗ್ಬೇಕು, ಅವರೇ ಇಲ್ಲಿಗೆ ಬರ್ತಾರೆ. ಒಳ್ಳೇದು ಸುರೇಶ್ ಅವರೇ, ಇದು ಇದುವರೆಗೆ ತಾವು ತಮ್ಮ ಕೃಷಿ ಅದರಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಯ ಒಂದು ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಯುವ ರೈತರಿಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಅಡಿಕೆ ಬೆಳೆ ನಿರ್ವಹಣೆ ಈ ಕುರಿತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು 17 ಗ್ರಾಮ ಮಾಯಕೊಂಡ ಹೋಬಳಿಯ ಯುವ ರೈತರಾದ ಸುರೇಶ್ HS ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಪೇರಳೆ, ಶ್ರೀಗಂಧ ಮತ್ತು ಅಡಿಕೆ ಕೃಷಿ ಅನುಭವಗಳ ಈ ಕುರಿತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು 17 ಗ್ರಾಮ ಮಾಯಕೊಂಡ ಹೋಬಳಿಯ ರೈತರಾದ ಜಯನಾಯಕ ಅವರೊಂದಿಗೆ ಸಂದರ್ಶನ.

ನೆಮ್ಮದಿ ಅನಿಸ್ತಾ ಇದೆ, ನೆಮ್ಮದಿ ಆಯ್ತು, ನೆಮ್ಮದಿ ಅನಿಸ್ತಾ ಇದೆ. ಏನು ಆಮೇಲೆ ಈಗ ಸಾಲ ಸೂಲ ಮಾಡ್ಬೇಕಂತಂದ್ರೆ ಈಗ ಅರ್ಜೆಂಟ್ ಆಗಿ ತುರ್ತಾಗಿ ಹಣ ಬೇಕಾ ಕೃಷಿ ನಿರ್ವಹಣೆಗಾಗ್ಲಿ ಅಥವಾ ಬೇರೆ ಒಂದು ಕೆಲ್ಸಕ್ಕಾಗ್ಲಿ ಅಂದ್ರೆ ಸ್ವಂತ ಮನೆಯ ಒಂದು ಕೆಲ್ಸಕ್ಕಾಗ್ಲಿ ಎಲ್ಲಿಂದ ಇದು ಮಾಡ್ಕೊಂತೀರಾ? ಸರ್ ನಮಗೆ ನಮಗೆ ಸಾಕ್ತಿರೋದು ಇವ್ರೆಯ ನಿನ್ನ ಸರ್ವತೆ 2 ಗಂಟೆ 1 ಗಂಟೆ ಆಗ್ಲಿ ಸರ್, ತೊಂದರೆ ಇದ್ರೆ ನೀನು ಫೋನ್ ಮಾಡಿದ್ರು ಎಷ್ಟು ಬೇಕಪ್ಪ ತಗೊಂಡೋಗು ಅಂತ ನಮಗೆ ಇವರೇ ಸರ್ ನಮಗೆ ಸಹಕಾರ ಮಾಡ್ತಿರೋದು. ಏನು ಬ್ಯಾಂಕ್ನಾಗೆ ಏನಾದ್ರು ಲೋನ್ ಫೋನ್ ತೊಗೋಬೇಕು ಅಂದ್ರೆ ಸರ್ ಇದು ಗೋಲ್ಡ್ ಇಡಬೇಕು ಸಾಲ ತಗೊಂಡ್ಬರು. ಹ್ಞೂ ಸರ್ ಇವರು ಹಂಗೆ ನೋಡ್ತಾರೆ ಸರ್, ನಾವು ಅಮೌಂಟು ನಾವು ಹಂಗೆ ಕೊಡ್ತೀವಿ ಸರ್, ನಮ್ಮ ಯಾರ ಎಲ್ಲ ಇಲ್ಲೇ ಸರ್. ನಮ್ಗೆ ಏನು ಸಮಸ್ಯೆ ಅನ್ಸಲ್ಲ ನಿಮ್ಗೆ? ಇಲ್ಲ ಸರ್ ನಮಗೆ ಏನ್ ತೊಂದ್ರೆ ಇಲ್ಲ ಸರ್, ಅವರಿಂದ್ರು ಸ್ವಲ್ಪ ಒಂದು ತುತ್ತು ನಮಗೆ ಸಿಕ್ಕೈತೆ, ಅವ್ರಿಗೆ ಮರಿಬಾರ್ದು. ಇನ್ನು ನಮ್ಮ ವಯಸ್ಸಾದ್ರೂ ನಮ್ಮ ಮಕ್ಳಿಗೂ ಹೇಳಬಹುದು. ಈಗ ಜಮೀನಲ್ಲಿ ಏನು ಬೋರ್ ನೀರಿನಿಂದನೇ ತಾವು ಕೃಷಿ ಬೆಳೆ ಬೆಳೀತಾ ಇದ್ರೆ ಹೇಗೆ ಸರ್? ನಮ್ದು ಹೋದ ವರ್ಷ 4 ಬೋರ್ ಓಡಿಸಿದ್ವಿ, ಅಣ್ಣಾರ್ದೆ ದಿನೇಶ್ ಅವ್ರದ್ದೆ ಒಂದು ಬೋರ್ ಖಾಲಿ ಇತ್ತು ಸರ್, ಅಲ್ಲಿದ್ದಲೇ ಪೈಪ್ ಲೈನ್ ಮಾಡ್ಕೊಂಡು ಸರ್ ಅವರೇ ಅಮೌಂಟ್ ಹಾಕಿ ಅವರೇ ಪೈಪ್ ತರಿಸಿ ನೀನು ನಮ್ಮಂತ ನಾಲ್ಕಂತ ಚೆನ್ನಾಗಿರಪ್ಪ ಅಂತೇಳಿ ನಮಗೆ ಸಹಕಾರ ಮಾಡಿಕೊಟ್ಟೆ ಸರ್ 2 ಕಿಲೋಮೀಟರ್ದಿಂದ. ಈಗ ನೀರಿಂದ ಒಂದು ಏನು ಸಮಸ್ಯೆ ಇಲ್ಲ ಅಂತೀರಾ? ಇಲ್ಲ ಸರ್ ನೀರಿಂದ ಏನು ತೊಂದರೆ ಇಲ್ಲ ಸರ್. ನಮಗೆ ಬೇಸಿಗೆಯಲ್ಲಿ ಕೂಡ ಇಲ್ಲ ಸರ್, ಅವ್ರದ್ದು ಅಣ್ಣರ್ ಬೋರ್ ಐತಲ್ ಸರ್ ಹೆಂಗೋ ಮೇಂಟೈನ್ ಮಾಡ್ಬಿಡ್ತೀನಿ ಸರ್. ನಾವು ಬೇಸಿಗೆಯಲ್ಲಿ ಕೂಡ ಸಮಸ್ಯೆ ಏನು ಇಲ್ಲ ಸರ್, ನಮಗೆ ಚೆನ್ನಾಗಿದೆ ಸರ್. ನೀವು ಇದು ಮಾರ್ಕೆಟ್ಗೆ ಈಗ ಬೇರೆ ಈಗ ಶ್ರೀಗಂಧ ಅಂತ ಹೇಳಿದ್ರಿ, ಇದು ಎಷ್ಟು ವರ್ಷದಿದೆ ಈಗ? ಈಗ ಈಗ ಒಂದು 3 ವರ್ಷ ಹಾಕಿದ್ರು. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದಾರ? ಕೊಟ್ಟಿದಾರ ಸರ್, ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದಾರ ಸರ್. ಅಣ್ಣಾರು ನಾವೆಲ್ಲ ಹಾಕಿದೀವಿ ಸರ್, ಅಣ್ಣರೇ ಸೂಚಿ ತರಿಸಿ ಅವರೇ ನೀನು ಚೆನ್ನಾಗಿರು ಅಂತ ಹೇಳಿ ಅವ್ರೆ. ಇದು ಹೇಗೆ ಈಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಅದು ಅದು 10 ಅಡಿ ಅಗಲ, 5 ಅಡಿ ಉದ್ದ ಸರ್. ಸೇಮ್ ಅದೇ ಸರ್, ಅದೇ ಸೇಮ್. ಮತ್ತೆ ಈಗ ಇದರಲ್ಲಿ ಕಸ ಕಡ್ಡಿ ಎಲ್ಲ ಬಂದ್ರೆ ಕೈಯಿಂದ ತೆಗೆಸ್ತೀರಾ ಹೇಗೆ? ಇಲ್ಲ ಸರ್, ಅದೇ ಗೊಬ್ಬರ ಹಾಕ ಸರ್. ನೀವು ಇದು ಮಾಡಿ? ನಾವು ಏನು ಮಾಡಲ್ಲ ಸರ್, ಅದೇ ಗೊಬ್ಬರ ಹಾಕ ಸರ್. ಮಳೆಗಾಲ ಮಾತ್ರ ದನಿ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ತೀವಿ ಸರ್. ಆಮೇಲೆ ಈಗ ಮನೆಯಲ್ಲಿ ಕೂಡ ಈಗ ಹೆಣ್ಮಕ್ಳು ಮನೆ ಕೆಲಸ ಆದ್ಮೇಲೆ ಬರ್ತಾರೆ ತೋಟಕ್ಕೆ? ಹೌದು ಸರ್, ಇಲ್ಲೂ ಬರ್ತಾರೆ, ನಮ್ ಹೊಲಕ್ಕೂ ಬರ್ತಾರೆ, ಕೂಲರು ಬರ್ತಾರೆ, ಎಲ್ಲ ಮೆಂಟರ್ ಮಾಡ್ಕೊಂಡು ಎಲ್ಲ ಹೋಗ್ತೀವಿ. ಏನ್ ಅನಿಸ್ತದೆ 2 ಎಕರೆಯಿಂದ ಜೀವನ ಸಾಗಿಸಬಹುದು ಅಂತ ಅನಿಸುತ್ತಾ? ನಮಗೆ ತೊಂದರೆ ಇಲ್ಲ ಸರ್, ಜೀವನ ಜೀವನ ಮಾಡಬಹುದು ಮಾಡಬಹುದು ಸರ್, ಆರಾಮಾಗಿ ಮಾಡಬಹುದು ಸರ್, ಚೆನ್ನಾಗಿದೀವಿ ಸರ್, ಏನ್ ತೊಂದರೆ ಇಲ್ಲ. ಈ ಅಣ್ಣಾರ ಇದರಿಂದ ಮನೇನು ಕಟ್ಸಿದೀವಿ ಸರ್, ಚೆನ್ನಾಗಿದೆ. ಈಗ ಹಗಲು ರಾತ್ರಿ ಎಲ್ಲ ಕರೆಂಟ್ ಹೋದ್ರೆ ನೋಡ್ತೀವಿ ಸರ್, ಮೋಟರ್ಗಳು.